ಪರಿಸ್ಥಿತಿ ಇದು ಅಂತ ಅನ್ಕೊಂಡು ಹೇಳಿದಾಗ ಪಕ್ಕದವರು ಹೇಳಿದ್ರಂತೆ, ಅಲ್ಕಣಯ್ಯ ಬಂದ್ ಕುದುರೆನ ಕಟ್ಟಿ ನಿಂದಂತ ಅನ್ಕೊಂಡು ಭಾವಿಸ್ಕೊಂಡು ಮೇಯಿಸಿ ಅದನ್ನ ಹಣದಾಸೆಗೆ ಈ ಸಂತೆಗೆ ಹೊಡ್ಕೊಂಡು ಬಂದಿಲ್ಲ, ಯಾರದೋ ಏನೋ ಹಣ ಬೇಕಂತ ಅನ್ಕೊಂಡು ಆಸೆಯಿಂದ ಬಂದ್ರೆ ಇನ್ನು ಆ ಮನುಷ್ಯ ಹೊಡ್ಕೊಂಡು ಹೋದ್ನಲ್ಲ, ಅವನು ಹಣಕ್ಕಾಗಿ ಆಸೆ ಪಟ್ಕೊಂಡು ಹೋಗಿದ್ದಾನೆ, ಹೆಂಗ್ ಬಂತೋ ಹಂಗೆ ಹೋಯ್ತು ಬಿಡು ಅಂತ ಅನ್ಕೊಂಡು ಹೇಳಿದ್ರು. ಎಲ್ಲರ ಜೀವನದಲ್ಲಿ ಈ ರೀತಿ ಸಂದರ್ಭಗಳು ಬಂದೇ ಬರ್ತವೆ. ಸುಲಭವಾಗಿ ನಮಗೆ ಬೇಡವಾದದ್ದನ್ನು ಸ್ವೀಕರಿಸಿದರೆ, ದುಡಿದಲನೆ ಹಣ ಬೇಕಂತ ಅನ್ಕೊಂಡು ಆಸೆ ಪಟ್ಟರೆ, ಯಾರದೋ ಹಣ ಆಸ್ತಿಗೆ ಕೈ ಹಾಕಿ ನಮಗೆ ಬೇಕಂತ ಅನ್ಕೊಂಡು ಹೋರಾಟ ಮಾಡಿ ಗಳಿಸೋಕ್ಕೆ ಹೋದರೆ ಅದು ಬಹುದಿನ ಉಳಿಯೋದಿಲ್ಲ, ಹೆಂಗೆ ಬಂತೋ ಹಂಗೆ ಹೋಗ್ಬಿಡುತ್ತೆ. ಆದರೆ ನೋಡಿ, ಎಷ್ಟೋ ಜನ ನಾವು ಕಳ್ಕೊಳ್ಳಿಕ್ಕೆ ಹೋದ್ರೂ ಅಷ್ಟು ಸುಲಭವಾಗಿ ಆಸ್ತಿ ಆಗಲಿ ಪದಾರ್ಥ ಆಗಲಿ ಕಳಿಸ್ಕೊಳ್ಳೋದಿಲ್ಲ. ನ್ಯಾಯ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕಷ್ಟದಿಂದ ದುಡಿದದ್ದು ಅಷ್ಟು ಸುಲಭವಾಗಿ ನಮ್ಮಿಂದ ದೂರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ದುಡಿದು ಇರೋದ್ರಲ್ಲೇ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದ್ರೂ ಇನ್ನಷ್ಟು ಬೇಕು ಇನ್ನಷ್ಟು ಬೇಕಂತ ಅನ್ಕೊಂಡು ಯಾರ್ಯಾರ ಮೇಲೆ ಒತ್ತಡಗಳು ಕೋಪತಾಪಗಳು ಮೋಸ ವಂಚನೆಗಳನ್ನು ಮಾಡ್ತಾ ಹೋದರೆ ಅದು ಎಷ್ಟು ಕಾಲ ಇರ್ತದೆ ಯೋಚನೆ ಮಾಡಿ. ಈಗ ಇದಕ್ಕೆ ಪೂರಕವಾದ ಒಂದು ಹಾಡು ಕೇಳುಗರೆ, ಸೂರ್ಯ ದಿ ಗ್ರೇಟ್ ಈ ಚಿತ್ರದಲ್ಲಿ ಸೊಗಸಾದ ಹಾಡನ್ನ ಈಗ ಪ್ರಸಾರ ಮಾಡ್ತಾ ಇದ್ದೀವಿ. ಧ್ವನಿ ಮತ್ತು ಸಂಗೀತ ಸ್ಯಾಮ್ಸನ್, ರಚನೆ ಋಷಿ. ಆಸೆಯೇ ದುಃಖದ

ಬಾವಿಯಲ್ಲಿ ರೆಂಬೆ ರೆಂಬೆಯಲ್ಲಿ ಕುಳಿತು ರಾಗ ಹಾಡಿ ದಾರಿ ಸಾಗುವ ದಣಿದ ಜೀವಕ್ಕೆ ಕೊಂಚ ಮುದವ ನೀಡಿ ದಾರಿ ದಾರಿಯಲ್ಲಿ ರೆಂಬೆ ರೆಂಬೆಯಲ್ಲಿ ಕುಳಿತು ರಾಗ ಹಾಡಿ ದಾರಿ ಸಾಗುವ ದಣಿದ ಜೀವಕ್ಕೆ ಕೊಂಚ ಮುದವ ನೀಡಿ ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ ಹೋಗಿ ಚೆಲ್ಲಿರಿ ದಿಕ್ಕು ದಿಕ್ಕಿಗೂ ಒಳಗಿನ ಆನಂದ ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ ದನಿಯೇ ಆನಂದ ಚಿಮ್ಮಲ್ಲಿ ಕೇಳಿದವರ ಎದೆಗೆ ನಿಮ್ಮ ದನಿಯೇ ಆನಂದ ಚಿಮ್ಮಲ್ಲಿ ಕೇಳಿದವರ ಎದೆಗೆ ಯಾವ ಹಕ್ಕೀವು ಬಂದುದೆಲ್ಲಿಂದ ಎಂಬ ಬೆರಗು ಕವಿಗೆ ಯಾವ ಹಕ್ಕೀವು ಬಂದುದೆಲ್ಲಿಂದ ಎಂಬ ಬೆರಗು ಕವಿಗೆ ಎಂಬ ಬೆರಗು ಕವಿಗೆ ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ ಹೋಗಿ ಚೆಲ್ಲಿರಿ ದಿಕ್ಕು ದಿಕ್ಕಿಗೂ ಒಳಗಿನ ಆನಂದ ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ ಹೋಗಿ ಚೆಲ್ಲಿರಿ ದಿಕ್ಕು ದಿಕ್ಕಿಗೂ ಒಳಗಿನ ಆನಂದ ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ ರೈತ ಇರದ ನಾಡೇ ಇಲ್ಲ ರೈತ ಬೆಳೆದ ಬೆಳೆತಿಲ್ಲದವರೇ ಇಲ್ಲ. ಇದುವರೆಗೆ ಪರಿಸರ ಕೃಷಿ ಬದುಕು ಕುರಿತ ವಿಷಯಗಳೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಬಿತ್ತರವಾಯಿತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ರೈತ ಬಾಂಧವರೇ, ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ರೈತರಿಗಾಗಿ ಕೃಷಿ ರಂಗ ಸಂಜೆ 5:30, ಇದರಲ್ಲಿ ಬಿದಿರು ಕೃಷಿ ಕುರಿತ ಸಂಯೋಜಿತ ಕಾರ್ಯಕ್ರಮ ಹಸಿರುವನ್ನು, ಪ್ರಸ್ತುತಿ ವಿಜಯಂಗಡಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವ್ಪೇಟ್ ನಿಯರ್ ಮಡಿಕೇರಿ, ನಿಯರ್ ಮಾರ್ಕೆಟ್ ಮಡಿಕೇರಿ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜಂಪೆನ ವಿವರ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಎಂಬಿಬಿಎಸ್ ಪದವಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಏರ್ಪಾಟು ಮಾಡಿದ್ದ ಪದವಿ ಪ್ರದಾನ ಕಾರ್ಯಕ್ರಮ ಸಂಸ್ಥೆನ ಕಾಲೇಜು ಅಂಗಳದಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕರಾದ ಎಂಪಿ ಅಪ್ಪಚುರಂಜನವು, ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಡಿಕೇರಿಯಲ್ಲಿ ಆಕೆ ಶ್ರಮಿಸಿದ ಅಂದಿನ ಜಿಲ್ಲಾಧಿಕಾರಿ ಡಾ ಎನ್ ವಿ ಪ್ರಸಾದ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ್ ಅವರನ್ನ ನೆನಪಿಸಿಕೊಂಡವು. ಕೋವಿಡ್ ಸಂದರ್ಭದಲ್ಲಿ 35,000 ಜಾಸ್ತಿ ಜನಕ್ಕೆ ಚಿಕಿತ್ಸೆ ಕೊಡಿಕೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇಲ್ಲದಿದ್ದರೆ ಹೆಂಗೇತ ಊಹಿಸಿಕಣಿಕೆನೂ ಸಾಧ್ಯ ಇಲ್ಲ ಅಂತ ಹೇಳಿದವು. ಶಾಸಕರಾದ ಕೆಜಿ ಬೋಪಯ್ಯ ಅವರು ಮಾತಾಡಿ, ಪದವಿ ಪೂರ್ಣಗೊಳಿಸಿ ಸುರ್ಣ ಬ್ಯಾಚ್ ಪಾಸ್ ಆಗಿ ವೃತ್ತಿ ಜೀವನಕ್ಕೆ ಕಾಲಿಡುತ್ತಿರುವುದು ಖುಷಿನ ವಿಷಯ. ಕೋವಿಡ್ ಸಂದರ್ಭದಲ್ಲಿ ತಮ್ಮ ವೈದ್ಯಕೀಯ ಸೇವೆನ ಕೊಡಗಿನ ಜನ ಮರ್ತತ್ಲೆ ವೈದ್ಯರು ಜನಸಾಮಾನ್ಯರಿಗೆ ಸ್ಪಂದಿಸಕ್ಕೂ ವೃತ್ತಿಗಣತನ ಮರೆಯಕಾಗದು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ನಿರ್ದೇಶಕರಾದ ಡಾ ಮಹೇಂದ್ರ, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಸಂಸ್ಥೆಯ ನಿರ್ದೇಶಕರಾದ ಡಾ ಕಾರ್ಯಪ್ಪ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಆಯುಷ್ ಇಲಾಖೆನ ಕೂಡುಕೂಟಲ್ಲಿ ಶ್ರೀಮಂಗಲ ಆಯುಷ್ ಆಸ್ಪತ್ರೆಯ ಅಂಗಳದಲ್ಲಿ ಹೊಸದಾಗಿ ಶುರು ಮಾಡಿರುವ ಯೋಗ ಕೇಂದ್ರದ ಸಭಾಬಡಿಯಲ್ಲಿ ಎಲ್ಲಾ ವಯಸ್ಸಿನವಕ್ಕೆ ಪುಕ್ಸಟೆ ಯೋಗ ತರಗತಿ ಶುರು ಮಾಡಲಾಯಿತು. ವಾರದ ಎಲ್ಲಾ ದಿನ ಮಧ್ಯಾಹ್ನ 3 ಗಂಟೆಯಿಂದ 4.5 ಗಂಟೆಗೆ ಮುಟ್ಟ ಈ ತರಗತಿ ನಡೆದಿದೆ. ಸಾರ್ವಜನಿಕರು ತರಗತಿಯಲ್ಲಿ ಭಾಗವಹಿಸಿ ಇದರ ಪ್ರಯೋಜನ ಪಡ್ಕೊಳ್ಳಕ್ಕೆ. ಸೋಮರಪೇಟೆ ತಾಲೂಕಿನ ಕನ್ನಡ ಸಾಹಿತ್ಯ ಭವನದಲ್ಲಿ ಪರಿಷತ್ನ 107ನೇ ಸಂಸ್ಥಾಪನಾ ದಿನಾಚರಣೆ ನಡೆದಿದೆ. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಬಿಜಿ ಮಹೇಶ್ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರು 1915ರಲ್ಲಿ ಶುರು ಮಾಡಿದ ಪರಿಷತ್ ರಾಜ್ಯದ ಸುರುನ ಕನ್ನಡ ಪರ ಸಂಘಟನೆ ಅಟ್ಟು ಇದು ಇಂದು ಹೆಮ್ಮರಾಗಿ ಬೆಳೆದು ಭಾಷಾ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿಟ್ಟು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ನಿವೃತ್ತ ಉಪನ್ಯಾಸಕಿ ಅನುಪಮ ಕುಮಾರಿ, ತಾಲೂಕು ಘಟಕದ ಅಧ್ಯಕ್ಷ ಎಚ್ಡಿ ವಿಜಿತ್ ಮುಖ್ಯಪಟ್ಟು ಹಾಜರಿದ್ದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಮ್ಮಿ 2.40% ಅಂಕ ತಕೊಂಡು ಪಾಸಾದ ಸಾಮಾನ್ಯ ವರ್ಗ ಹಂಗೆ 35% ಅಂಕ ತಕೊಂಡು ಪಾಸಾದ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದ ಅರ್ಹ ಅಭ್ಯರ್ಥಿಗಳಿಂದ ಮಂಗಳೂರಿನಲ್ಲಿ ನಡೆಯುವ 4 ತಿಂಗಳ ಅವಧಿನ ಸರ್ಟಿಫಿಕೇಟ್ ಇನ್ ಲೈಬ್ರರಿ ಸೈನ್ಸ್ ತರಬೇತಿಗೆ ಅರ್ಜಿ ಕರೆದಳು. ಕುಸಿರುವ ಡಿ ದರ್ಜೆನ ಗ್ರಂಥಾಲಯ ಸಹವರ್ತಿಗ ಹಂಗೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳ ಮೇಲ್ವಿಚಾರಕರು, ಕೆಲಸ ಮಾಡುತ್ತಿರುವ ಸಂಬಂಧಪಟ್ಟ ಉಪನಿರ್ದೇಶಕರು, ಮುಖ್ಯ ಗ್ರಂಥಾಲಯ ಅಧಿಕಾರಿಗಳ ಮೂಲಕ ಹಂಗೆ ಇತರೆ ಶೈಕ್ಷಣಿಕ ಸಂಸ್ಥೆಗಳಿಂದ ಬರುವ ಅಭ್ಯರ್ಥಿಗ ಸಂಸ್ಥೆನ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಕ್ ಭರ್ತಿ ಮಾಡಿದ ಅರ್ಜಿಗಳನ್ನ ಇದೇ 25ರೊಳಗೆ ಸಲ್ಲಿಸಕೂತ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕರು ತಿಳಿಸಿದರು. ಜಿಲ್ಲಾ ಸಹಕಾರ ಭಾರತಿ ಸದಸ್ಯತ್ವ ಆಂದೋಲನ ಇದೇ 9ರ ಬೆಳಗ್ಗೆ 10:30 ಗಂಟೆಗೆ ಜಿಲ್ಲಾ ಸಹಕಾರ ಯೂನಿಯನ್ ಸಭಾಪಡೆಯಲ್ಲಿ ನಡೆದಿದೆ. ಸಹಕಾರ ಭಾರತಿನ ರಾಷ್ಟೀಯ ಸಂರಕ್ಷಕರಾದ ರಮೇಶ್ ವೈದ್ಯ, ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಶೀಲಾವಂತ್, ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾದ ಮನು ಮುತ್ತಪ್ಪ ಸೇರಿದಂತೆ ಪದಾಧಿಕಾರಿಗಳು ಹಾಜರಿದ್ದವೆ. ರಾಜ್ಯದ ಅಲ್ಪಸಂಖ್ಯಾತರ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಸಮುದಾಯದ ಅರ್ಹ ವಿದ್ಯಾರ್ಥಿಗಳಿಂದ 2021-22 ಸಾಲಿಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ತೆರೆ ಎಸ್ಎಸ್ಪಿಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಅರ್ಜಿ ಹಕ್ಕಿಗೆ ಇದೇ 13 ಆಖರಿ ದಿನ ಅಟ್ಟು. ಜಾಸ್ತಿ ಮಾಹಿತಿ ಬೇಕಾದರೆ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಮೌಲಾನಾ ಆಜಾದ್ ಭವನ ಎಫ್ಎಂಸಿ ಕಾಲೇಜು ಹತ್ತಿರ ಮಡಿಕೇರಿ ಇಲ್ಲಿ ಸಂಪರ್ಕಿಸಕೃತ ಇಲಾಖೆನ ಜಿಲ್ಲಾ ಅಧಿಕಾರಿಯವು ತಿಳಿಸಿದಳು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಕೂಡುಕೂಟಲ್ಲಿ ಸ್ವಾತಂತ್ರ್ಯದ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಇದೇ 9ಕ್ಕೆ ಸೋಮರಪೇಟೆನ ಪ್ರಜಾಪಿತ ವಿಶ್ವವಿದ್ಯಾಲಯ ಕಚೇರಿಯಲ್ಲಿ ಆತ್ಮನಿರ್ಭರ ಕೃಷಿಕರ ಅಭಿಯಾನ ಕಾರ್ಯಕ್ರಮ ನಡೆದಿದೆ. ಕೃಷಿ ಕ್ಷೇತ್ರದ ಪುನರುತ್ಥಾನ ಹಂಗೆ ಕೃಷಿಕರಲ್ಲಿ ಆತ್ಮನಿರ್ಭರತೆ ಮೂಡಿಸುವ ನಿಟ್ಟಿನಲ್ಲಿ ಅಭಿಯಾನ ಆಯೋಜಿಸಲಾಗುತ್ತ ಆಯೋಜಕರು ತಿಳಿಸಿದರು. ವಿರಾಜಪೇಟೆಯಲ್ಲಿರುವ ಮಾಜಿ ಸೈನಿಕರ ಪಾಲಿಕ್ಲಿನಿಕ್ಲಿ ಇದೇ 9ಕ್ಕೆ ವೈದ್ಯರು ಇರ್ದುಲೆತ್ತ ಪಾಲಿಕ್ಲಿನಿಕ್ನ ಅಧಿಕಾರಿಗ ತಿಳಿಸಿದಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಿಜಿಎಲ್ ಸ್ವಾಮಿ ಅವರ ಜನ್ಮ ಶತಮಾನೋತ್ಸವದ ಗ್ಯಾನಲ್ಲಿ ಇದೇ 27ರಿಂದ 29ಕ್ಕೆ ಮುಟ್ಟ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಹೊನ್ನೆಮರಡುಲಿ ಬಿಜಿಎಲ್ ಸ್ವಾಮಿ ಸಾಹಿತ್ಯ ಮತ್ತು ನಿಸರ್ಗ ಅನುಭವ ಅಧ್ಯಯನ ಶಿಬಿರ ತೇಳುವ 3 ದಿನಗಳ ಅಧ್ಯಯನ ಶಿಬಿರ ನಡೆಸಿಕೆ ಕುಸಿರುವವರಿಂದ ಅರ್ಜಿ ಕರೆದಳು. ಕುಸಿರುವ 20ರಿಂದ 40 ವರ್ಷ ವಯಸ್ಸಿನ ಅಭ್ಯರ್ಥಿಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿನ ವೆಬ್ಸೈಟ್ನಿಂದ ಅರ್ಜಿ ನಮೂನೆ ಮತ್ತು ವಿವರಗಳನ್ನ ಪಡ್ಕೊಳ್ಳಕೃತ ಅಕಾಡೆಮಿನ ರಿಜಿಸ್ಟ್ರಾರ್ ಅವರು ತಿಳಿಸಿದಳು. ಜಿಲ್ಲೆಯಲ್ಲಿ ಸುಮಾರು 12,000 ಎಕರೆನಷ್ಟು ಸರ್ಕಾರಿ ಜಮೀನು ಒತ್ತುವರಿಯಾಗಿದ್ದು ಇದರನ್ನ ಲೀಸ್ಗೆ ಕೊಡದರಿಂದ 80%ರಷ್ಟು ಸಣ್ಣ ಹಿಡುವಳಿದಾರರಿಗೆ ಪ್ರಯೋಜನ ಆದೇತ ಕೃಷಿ ಮೋರ್ಚಾದ ರಾಜ್ಯ ಮುಖಂಡ ಡಾ ಬಿಸಿ ನವೀನ್ ಕುಮಾರ್ ಅವರು ತಿಳಿಸಿದರು. ಈಗಾಗಲೇ ಶಾಲಾ ಕಾಲೇಜಿಗೆ ಶುರು ಆಗ್ತಿದ್ದು ರೈತರ ಮಕ್ಕಳಿಗೆ ರೈತ ವಿದ್ಯಾನಿಧಿ ನಡಿಲಿ ವಿದ್ಯಾರ್ಥಿ ವೇತನ ನೀಡಲಾಗ್ತಿಟ್ಟು ಇದಕ್ಕಾಗಿ ರೈತರು ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆಗೆ ನೋಂದಣಿ ಮಾಡ್ಕೊಂಡಿತ ಇವು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಶಿವಮೊಗ್ಗಾಂಬಿಕಾ ಎಂಟರ್ಪ್ರೈಸಸ್, ಮಾದೇವಪೇಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 776-000-4356. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಜಿಲ್ಲೆಯ ಸಿಇಟಿ ಜೆಇಇ ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ವಿರಾಜಪೇಟೆಯಲ್ಲಿ ಚಾಣಕ್ಯ ಕೋಚಿಂಗ್ ಸೆಂಟರ್ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಪ್ರಖ್ಯಾತ ಪ್ರಾಧ್ಯಾಪಕರ ತಂಡವು ಸಿಇಟಿ ಜೆಇಇ ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಿದೆ. ಕಡಿಮೆ ಶುಲ್ಕ ಹಾಗೂ ಪಿಜಿ ಸೌಲಭ್ಯದೊಂದಿಗೆ ತರಗತಿಗಳು ಮೇ 19ರಿಂದ ಆರಂಭಗೊಳ್ಳಲಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277496007. ಸುಳ್ಯದ ಕೆವಿಜಿ ಅಮರಜ್ಯೋತಿ ಪಿಯು ಕಾಲೇಜಿನಲ್ಲಿ ಇದೇ 2022ರ ಮೇ 19ರಿಂದ 21 ದಿನಗಳ ಕಾಲ ಜೆಇಇ ನೀಟ್ ಸಿಇಟಿ 2022ನೇ ಸಾಲಿನ ಕ್ರಾಶ್ ಕೋರ್ಸ್ ಪ್ರಾರಂಭಗೊಂಡಿದೆ. ಪ್ರತಿದಿನ ಮಾಕ್ ಎಕ್ಸಾಮ್ ಕೊಡಲಾಗುವುದು. ಎಲ್ಲಾ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. 2022-23ನೇ ಸಾಲಿನ ಪ್ರಥಮ ಪಿಯುಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ನೋಂದಾಯಿಸಲು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9880014218 ಅಥವಾ 7259921480. ಸುಂಟಿಗೊಪ್ಪದಲ್ಲಿ ಪುನರ್ ನಿರ್ಮಾಣಗೊಂಡ ಶ್ರೀ ಚಾಮುಂಡೇಶ್ವರಿ ಮತ್ತು ಶ್ರೀ ಮುತ್ತಪ್ಪ ದೇವರ ಹಾಗೂ ಪರಿವಾರ ದೇವರುಗಳ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಇದೇ ಮೇ 8ರಿಂದ 13ನೇ ತಾರೀಕಿನವರೆಗೆ ನಡೆಯಲಿದೆ. ಪ್ರತಿದಿನ ವಿವಿಧ ವೈದಿಕ ವಿಧಿವಿಧಾನಗಳು ನಡೆಯಲಿದ್ದು 13ರಂದು ಬ್ರಹ್ಮಕಲಶಾಭಿಷೇಕ ಪ್ರತಿಷ್ಠಾಪನೆ ನಡೆಯಲಿದೆ. ಈ ಎಲ್ಲಾ ದಿನವೂ ಭಗವದ್ಭಕ್ತರೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಚಾಮುಂಡೇಶ್ವರಿ ಮತ್ತು ಶ್ರೀ ಮುತ್ತಪ್ಪ ದೇವಸ್ಥಾನ ಸಮಿತಿ ಅಧ್ಯಕ್ಷರು, ಕಾರ್ಯಕಾರಿ ಮಂಡಳಿ ಹಾಗೂ ಸುಂಟಿಕೊಪ್ಪ ಗ್ರಾಮಸ್ಥರು ಕೋರಿದ್ದಾರೆ. ಇದೀಗ ಮಡಿಕೇರಿ ನಗರದಲ್ಲಿ ಶುಭಾರಂಭಗೊಂಡಿದೆ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಹೌಸ್. ನಿಮ್ಮ ಮನೆಗೆ ಬೇಕಾದ ಕರ್ಟನ್ಸ್, ಕಾರ್ಪೆಟ್ಸ್, ಬ್ಲಾಂಕೆಟ್ಸ್, ಎಲ್ಲ ತರಹದ ಮ್ಯಾಟ್ಗಳು, ಮ್ಯಾಟ್ರೆಸ್, ಪಿಲ್ಲೋ, ಪಿಲ್ಲೋ ಕವರ್ಸ್, ಕಂಫರ್ಟರ್ಸ್, ಕ್ವಿಲ್ಟ್, ವಿವಿಧ ಮಾದರಿಯ ಬೆಡ್ ಸ್ಪ್ರೆಡ್ಸ್, ಇನ್ನೂ ಹಲವು ಬಗೆಯ ಗೃಹೋಪಯೋಗಿ ಹ್ಯಾಂಡ್ಲೂಮ್ ಉತ್ಪನ್ನಗಳು ಉತ್ತಮ ಕ್ವಾಲಿಟಿಯೊಂದಿಗೆ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತದೆ. ಬನ್ನಿ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಹೌಸ್, ಮಮತಾ ಕಾಂಪ್ಲೆಕ್ಸ್, ಕಾಲೇಜ್ ರೋಡ್, ಮಡಿಕೇರಿ. ಮಾಲೀಕರು ಕಾಳಿಮಡ ಅಪ್ಪಯ್ಯ. ತಾವಳಗೇರಿ ಮಚ್ಚಮಾಡ ಒಕ್ಕತ್ರ ಕೈ ಮರತ್ಲ ಗುರುಕಾರಣಂಗ ಮೀದಿ ಬೆಪ್ಪ ಪಿಂಜ ಐನ ಮನೆಲ್ ಕಾಲ್ತ್ರ ಮಾ ಸಭೆನ ಇದೇ ಅಟ್ಟಾಂಗ ನಾರಾಚ ಪಲಾಕ ತಂಜ ನಡ್ತೋಕ ಏರ್ಪಾಡು ಮಾಡಿತ್ತು. ಒಕ್ಕಕಾರ ಪಿಂಜ ಬಿಂದುವ ನೇರಕ ಸೇರಿಕ ಬಂತ ಗುರುಕಾರಣಂಡ ಆಶ್ವಾದ ಪಡೆದೋಣಂದು ಒಕ್ಕ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಟ್ಟಂಡಿತು. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು, ನಮ್ಮಲ್ಲಿ ಇಸಿಜಿ ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ಫಲಿತಾಂಶ ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಕಾಲ್ 9036090330. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ, ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಳಗರಕ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆ ಕಚ್ಚಿರುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕೋಟ್ರಮಡ, ಪೂಣಚ, ಪೂವಯ್ಯ 9980940022, ಇಲ್ಲೆಂಗಿ 9900707576. ಸೋಮರಪೇಟೆ ತಾಲೂಕು ಕುಂಬಾರಗಡಿಗೆ ಗ್ರಾಮ ತಂಬುಕುತ್ತಿರ ಒಕ್ಕಕಾರ ನಡ್ತುವ ಶ್ರೀ ಕಲ್ಲುರ್ಟಿ ಪಾಶನಮೂರ್ತಿ ದೇವಡ ಕೋಲ ಇದೇ ಪತ್ತಾಂಗ ಚೌವಾಚೆ ಪಿಂಜ ಪನ್ನಂಗ ಪದ್ನಾಚೆ ನಡ್ಪ. ಭಕ್ತಾದಿಯಲ್ಲ ಬಂತು ದೇವಡ ಆಶ್ವಾದ ಪಡೆದೋಣಂದು ತಂಬುಕುತ್ತಿರ ಒಕ್ಕಕಾರ ಕಟ್ಟಣಿತು. ಜಾಹೀರಾತು ಪ್ರಸಾರವಾಯಿತು. ಈಗ ಸೇವಾ ಮಾಹಿತಿ. ಬಿಟ್ಟಂಗಾಲ ಗ್ರಾಮತರ ಪುನ್ನೀರ ಪ್ರಭು ಕಾವೇರಪ್ಪ ಇಂದು ಮಧ್ಯಾಹ್ನ ಮರಣಪಟ್ಟಿತು. 65 ಬಯತರ ಪುನ್ನೀರ ಪ್ರಭು ಕಾವೇರಪ್ಪ ಇಂಡ ದಫನ್ ಕಾರ್ಯ ನಾಳೆ ಪೋಲು 12 ಗಂಟೆಗೆ ಬಿಟ್ಟಂಗಾಲ ಸ್ವಂತಮಲ್ ನಡಪ ಅಂದು ಒಕ್ಕಕರ ಅರಿಚಿಟ್ಟಿತು. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳು ಮಳುವಂಡ ಗಾಯನ ದಿನೇಶ್. ಸುಧೀರ್ ವಿವರ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆದ್ಮೇಲೆ ಎಂಬಿಬಿಎಸ್ ಪದವಿ ಪಡೆದ ಮಕ್ಕಳಿಗೆ ಪದವಿ ಪ್ರದಾನ ಸಮಾರಂಭ ಕೊಡಗು ವೈದ್ಯಕೀಯ ವಿಜ್ಞಾನ ಕಾಲೇಜಲ್ಲಿ ನಡೆದಿತ್ತು. ಕಾರ್ಯಕ್ರಮದಲ್ಲಿ ಕೂಡಿಯಾಡಿದ ತಕ್ಕಪಂದ ಶಾಸಕ ಎಂಪಿ ಅಪ್ಪಚ್ಚು ರಂಜನವು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಡಿಕೇರಿಯಲ್ಲಿ ಉಳ್ಳದು ಪೆರ್ಮೆರ ಸಂಗತಿ. ಅನ್ನೇ ಕುಶಾಲನಗರ ಇಂಜಿನಿಯರಿಂಗ್ ಕಾಲೇಜ್, ಚಿಕ್ಕಅಳವರತ್ಲ ಸ್ನಾತಕೋತ್ತರ ಪದವಿ ಕೇಂದ್ರ. ಇನ್ನೇ ಬಜೆಟ್ಲ ಸರ್ಕಾರ ಬೋರೆ ಬೋರೆ ವಿಶ್ವವಿದ್ಯಾನಿಲಯತ್ರ ಸ್ಥಾಪನೆಗೆ ಮಿನ್ಯಕ್ಕೆ ಬಂದಿತ್ತು. ಇದಂಗೆ 160 ಕೋಟಿ ರೂಪಾಯಿ ಮಂಜೂರಾಯಿತು. ಜತೆ ಇಕ್ಕಾಕಲೆ 400 ಬೆಡ್ರ ಆಸ್ಪತ್ರೆ ನಿರ್ಮಾಣ ಆಯನುಂಡು. ಇದಂಗಾಯ್ತು 100 ಕೋಟಿ ಬಿಡುಗಡೆ ಆಯ್ತು ಎಂದು ಅವು ಅಣ್ಣಿಚಿ. ಅನ್ನೇ ಕೆಜಿ ಬೋಪಯ್ಯ ಅವು ತಕ್ಕ ಪರ್ನಿತ್ತು. ಕೊಡಗು ವೈದ್ಯಕೀಯ ಸಂಸ್ಥೆಯಲ್ಲಿ ಎಂಬಿಬಿಎಸ್ ಪದವಿ ಪಡೆದ ಆದ್ಯ ಬ್ಯಾಚ್ ಇದಾಯ್ತುಂಡು. ವಿಶ್ವತ್ಲು ಕೊರೋನಾ ಅಂಟು ಕಾಯಿಲೆ ಶುರುವಾಯ್ತಿಪ್ಪಕ ಅದತ್ಲು ದಂಡನೆ ಅಲೆ ಶುರುವಾಪಕ ಇಲ್ಲಿ ವೈದ್ಯಕೀಯ ಸೇವೆ ಪಡೆದಂಡ ಕೊಡಗರ ಜನ ಮರದಿತ್ತಿಲ್ಲ ಎಂದು ಅಣ್ಣಿಚಿ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಬಿಸಿ ಸತೀಶ್, ಹೆಚ್ಚುವರಿ ಜಿಲ್ಲಾಧಿಕಾರಿ, ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕಂಗ ಕೂಡ್ನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್. ಮಕ್ಕಂದೂರ್ ಗ್ರಾಮ ಪಂಚಾಯತಿ ರಾಜ್ನಲ್ಲಿ ಪುದಿಯದಾಯ್ತು ಕಟ್ಟನ ಕಸ್ಯಾ ಪಿಲೆವೆರೆ ಘಟಕ ಡಿಜಿಟಲ್ ಗ್ರಂಥಾಲಯ ಪ್ರೈಮರಿ ಸ್ಕೂಲ್ ಮಾಡಿನ ಪೂತೋಟ ಗ್ರಾಮ ಲೆಕ್ಕಿಗಂಗಡ ಕಚೇರಿನ ಶಾಸಕ ಅಪ್ಪಚ್ಚು ರಂಜನ್ ಪಿಂಜ ಕರ್ನಾಟಕ ಪಶ್ಚಿಮ ಘಟ್ಟ ಸಂರಕ್ಷಣಾ ಕಾರ್ಯಪಡೆ ಸಮಿತಿರ ಅಧ್ಯಕ್ಷ ಶಾಂತಿಯಂಡ ರವಿ ಕುಶಾಲಪ್ಪ.